ವಿದ್ಯುತ್ ದರ ಹೆಚ್ಚಳ, ಕೈಗಾರಿಕೋದ್ಯಮಿಗಳೊಂದಿಗೆ ನಾಳೆ ಮುಖ್ಯಮಂತ್ರಿ ಸಮಾಲೋಚನೆ. ಇದೇ 27ರಂದು ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ, ಡಿಕೆ ಶಿವಕುಮಾರ್. ರೈತರ ಆದಾಯ ದುಪ್ಪಟ್ಟುಗೊಳಿಸಲು ಕೇಂದ್ರದಿಂದ ಕ್ರಮ, ಶೋಭಾ ಕರಂದ್ಲಾಜೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಿಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿಯಲ್ಲಿ ನೀರಾವರಿ ಪಂಪ್ಸೆಟ್ ರಿಪೇರಿ ಮತ್ತು ಕೃಷಿ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೊನ್ನಾವರ ತಾಲೂಕು ಬಳಕೂರು ಗ್ರಾಮದ ಕೊಡ್ಲೆಮನೆಯ ರಾಮಚಂದ್ರ ನಾರಾಯಣ ಹೆಗಡೆ. ರಾಮಚಂದ್ರ ನಾರಾಯಣ ಹೆಗಡೆಯವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ನೀರಾವರಿಗೆ ಅದರದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳ್ತೀವಿ. ಎಷ್ಟೋ ಸಾರಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂದಾಗ ಮೋಟರ್ ಕೈ ಕೊಡುತ್ತದೆ, ವಿದ್ಯುತ್ ಕೈ ಕೊಡುತ್ತದೆ ಎನ್ನುವಂತಹದ್ದು. ಈ ಮೋಟರ್ ಅಥವಾ ವಿದ್ಯುತ್ತಿನ ಚಾಲಿತ ಒಂದು ಇಲೆಕ್ಟ್ರಿಕ್ ಪಂಪ್, ಇದರ ಒಂದು ನಿರ್ವಹಣೆ ಅಂದ್ರೆ ಏನೇನು ವಿಚಾರಗಳೆಲ್ಲ ಬರ್ತವೆ? ಅದರಲ್ಲಿ ಫಸ್ಟ್ ಮೋಟರ್ ಅನ್ನು ಶೆಡ್ ಒಳಗೆ ಕಟ್ತಾರೆ. ಮೋಟರ್ಗೆ ಮೋಟರ್ ಅಲ್ಲಿ ಸ್ಟಾರ್ಟರ್, ಮೇನ್ ಸ್ವಿಚ್ ಎಲ್ಲ ಇರ್ತದೆ. ಅದನ್ನೆಲ್ಲ ಟೈಮ್ ಟೈಮ್ ಅಲ್ಲಿ ಅದನ್ನ ನಿರ್ವಹಣೆ ಮಾಡ್ತಾ ಇರಬೇಕು. ಫ್ಯೂಸು ಕಟೌಟ್ ಎಲ್ಲ ನೋಡ್ಕೊಳ್ತಾ, ಅಲ್ಲಿ ರಸ್ಟ್ ಬರದೇ ಇದ್ದಂಗೆ ಎಲ್ಲ ನೋಡ್ಕೊಳ್ತಾ, ಸ್ವಲ್ಪ ಅದ್ರ ಬಗ್ಗೆ ಲಕ್ಷ ವಹಿಸ್ಕೊಳ್ತಾ ಇದ್ರೆ ಮೋಟರ್ ರಿಪೇರಿ ಬರುವುದು ಕಡಿಮೆ ಆಗ್ತದೆ. ಈಗ ವಿದ್ಯುತ್ ಸಂಪರ್ಕವನ್ನು ಪಡೆಯುವಂತಹ ಸಂದರ್ಭದಲ್ಲಿ ತ್ರೀ ಫೇಸ್ ಮೋಟರ್ ಅಥವಾ ತ್ರೀ ಫೇಸ್ ಅಂತ ಹೇಳ್ತೀವಿ, ಕರೆಂಟ್ ಅಂತ ಹೇಳ್ತೀವಿ, ಆಮೇಲೆ ಸಿಂಗಲ್ ಫೇಸ್ ಅಂತ ಹೇಳ್ತೀವಿ. ಸಿಂಗಲ್ ಫೇಸ್ ನಲ್ಲಿ ರನ್ ಆಗುವಂತಹ ಮೋಟರ್ ಕೂಡ ಇರ್ತದೆ, ತ್ರೀ ಫೇಸ್ ನಲ್ಲಿ ರನ್ ಆಗುವಂತಹದ್ದು ಇರ್ತದೆ. ಏನು ವ್ಯತ್ಯಾಸ ಇದರಲ್ಲಿ? ತ್ರೀ ಫೇಸ್ ಅದರದ್ದು ನಿರ್ವಹಣಾ ಕಾಲ ಜಾಸ್ತಿ, ಅದನ್ನು ನೀವು 24 hours ರನ್ ಮಾಡಿದ್ರು ಮೋಟರ್ ಸವಕಳಿ ಅಥವಾ ಮೋಟರಲ್ಲಿ ನೀರಿನ ಔಟ್ಪುಟ್ ಒಂದು ಚೂರು ವೇರಿಯೇಷನ್ ಆಗ್ತಾ ಇಲ್ಲ. ಸಿಂಗಲ್ ಫೇಸ್ ಆದರೆ 3 hours ಒಂದಾದರೂ ಒಂದು 1/2 hour ಅದಕ್ಕೆ ರೆಸ್ಟ್ ಕೊಡಬೇಕು, ಇಲ್ಲದ್ರೆ ಮೋಟರ್ ಹೀಟ್ ಆಗ್ತದೆ, ಬೇರಿಂಗು ಅದರ ವಾಟರ್ ಸೀಲು ಎಲ್ಲ ಹೋಗ್ತಾ ಇರ್ತದೆ, ಅದರ ನಿರ್ವಹಣೆ ಜಾಸ್ತಿ ವೆಚ್ಚ ಬರ್ತದೆ. ತ್ರೀ ಫೇಸಿಗೆ ಹಾಗಿಲ್ಲ. ತ್ರೀ ಫೇಸಲ್ಲಿ ನೀವು 24 hours ರನ್ ಮಾಡಿದ್ರು ಅದು ನಿರ್ವಹಣಾ ವೆಚ್ಚ ಭಾರಿ ಕಡಿಮೆ ಬರ್ತದೆ, ಅದಕ್ಕೆ ಅಷ್ಟೇ ಡಿಫರೆನ್ಸ್ ಅದಕ್ಕೆ ಇದಕ್ಕೆ. ಮತ್ತು ನೀರಿನ ಔಟ್ಪುಟ್ ತ್ರೀ ಫೇಸಲ್ಲಿ ಜಾಸ್ತಿ ಬರ್ತದೆ. ಈಗ 2 HP ತ್ರೀ ಫೇಸಲ್ಲಿ ನಾವು 15 sprinkler ಹಾರಿಸಿದ್ರೆ ಸಿಂಗಲ್ ಫೇಸಲ್ಲಿ 10 sprinkler ಹಾರಿಸೋದು. ವೋಲ್ಟೇಜ್ ವೇರಿಯೇಷನ್ ಹೆಚ್ಚು ಕಡಿಮೆ ಆದರೆ ತ್ರೀ ಫೇಸಲ್ಲಿ ಯಾವ ನೀರಿನ ಔಟ್ಪುಟ್ಟಲ್ಲಿ ಯಾವ ವೇರಿಯೇಷನ್ ಆಗುವುದಿಲ್ಲ. ಸಿಂಗಲ್ ಫೇಸಲ್ಲಿ ವೋಲ್ಟೇಜ್ ಕಡಿಮೆ ಆದಂಗೆ ಮೋಟರ್ ಸ್ಪೀಡು ಕಡಿಮೆ ಆಗಿ ಅದರದ್ದು ನೀರಿನ ಔಟ್ಪುಟ್ಟು ಕಡಿಮೆ ಆಗ್ತದೆ, ಅಷ್ಟೇ ಡಿಫರೆನ್ಸ್. ಈಗ ನೀರಿನ ಮೂಲವನ್ನು ನೋಡಿದರೆ ನೀವು ಕೆರೆ ಬಾವಿಯಿಂದಲೂ ಕೂಡ ನೀರನ್ನು ಎತ್ತಬಹುದು ಅಥವಾ ಬೋರ್ವೆಲ್ ಕೊಳವೆ ಬಾವಿಯಿಂದಲೂ ಕೂಡ ನೀರನ್ನು ಎತ್ತಬಹುದು, ಒಂದು ನದಿ ಹೊಳೆ ಅದರಿಂದಲೂ ಕೂಡ ನೀರನ್ನು ಎತ್ತುವುದಕ್ಕೆ ಅವಕಾಶ ಇದೆ. ಈ ಸಬ್ಮರ್ಸಿಬಲ್ ಪಂಪ್ ಅಂದ್ರೆ ಏನು? ಸಬ್ಮರ್ಸಿಬಲ್ ಅಂದ್ರೆ ಇದು ಸೇಮ್ ಇದ್ರಂಗೆ ಇಂಡಕ್ಷನ್ ಮೋಟರ್ ಹಂಗೆ, ಆದ್ರೆ ಸಬ್ಮರ್ಸಿಬಲ್ ಅದು ನೀರಿನೊಳಗೆ ಇರಬೇಕು ಒಂದು. ಮತ್ತೆ ನೀರು ನೀವು ಕೆಳಗಡೆ ಬಾವಿ ತಳದಿಂದ 100 feet ಬೇಕಾದ್ರೂ ಮೇಲೆ ಬರ್ತದೆ ನೀರು. ಇದಾದ್ರೆ ನಾವು ಮೇಲ್ಗಡೆ ಇಡ್ ಪಂಪ್ ಆದ್ರೆ ಸಬ್ ಮೊನೋಬ್ಲಾಕ್ ಆದ್ರೆ ಅದು 24-25 feet 30 feet ಮ್ಯಾಕ್ಸಿಮಮ್ ಅದ್ರ ಕೆಳಗಡೆ. ಎಷ್ಟು HP ಆದರೂ, 5 HP ಆದರೂ ಅದರದ್ದು ಮ್ಯಾಕ್ಸಿಮಮ್ ಅಂದ್ರೆ 30 feet ಹೆಡ್ ಅಷ್ಟೇ. ಮೇಲ್ಗಡೆ ಜಾಸ್ತಿ ಸಿಗ್ತದೆ, ಬಿಟ್ಟರೆ ಕೆಳಗಡೆಯಿಂದ ನೀರು ಬಾವಿಯಿಂದ ತೆಗೆಯುವ ನೀರಿಂದು ಅದು ನಮ್ದು ಈ ಗ್ರಾವಿಟಿ ಮೇಲೆ ಇರ್ತದೆ, ಭೂಮಿ ಗುರುತ್ವಾಕರ್ಷಣ ಶಕ್ತಿ ಮೇಲೆ ಅವಲಂಬನೆ ಇರ್ತದೆ. ಅದು ಮ್ಯಾಕ್ಸಿಮಮ್ ಒಂದು 25-30 feet. ಸಬ್ಮರ್ಸಿಬಲ್ ಆದರೆ ನೀವು ಬಾವಿ ತಳದಲ್ಲೇ ಇಡುವುದು ನಾವು, ಅದರಿಂದ ನೀವು 100 feet ಬೇಕಾದ್ರೂ ಮೇಲ್ಗಡೆ ತರಬಹುದು ನೀರನ್ನು. ಈಗ ಸಬ್ಮರ್ಸಿಬಲ್ ಮತ್ತು ಮೊನೋಬ್ಲಾಕ್ ಏನು ವ್ಯತ್ಯಾಸ ಮತ್ತು ಏನು ಒಂದು ನಿರ್ವಹಣೆಯಲ್ಲಿ ಅಥವಾ ಯಾವ ರೀತಿಯ ಅನುಕೂಲತೆ ಇದೆ? ಸಬ್ಮರ್ಸಿಬಲ್ ಅನಿವಾರ್ಯ ಆದ್ರೆ ಮಾತ್ರ ಹಾಕೊಳ್ಳೋದು. ನಿರ್ವಹಣಾ ವೆಚ್ಚ ಸಬ್ಮರ್ಸಿಬಲ್ ಒಂದ್ಸಲ ರಿಪೇರಿ ಬಂದ್ರೆ ಅದು ಬುಷ್ ಶಾಫ್ಟ್ ಎಲ್ಲ ಹೋಗ್ಬಿಡ್ತದೆ. ನಿರ್ವಹಣಾ ವೆಚ್ಚ ಅದಕ್ಕೆ ಜಾಸ್ತಿ ಆದ್ರೆ ಬಾವಿಗೆ ಹಾಕಿದ್ರು ಕೂಡ. ಆದ್ರೆ ಅನಿವಾರ್ಯ, ಈಗೆಲ್ಲ ನೀರಿನ ಮಟ್ಟ ಕೆಳಗೆ ಹೋಗಿದೆ ಭೂಮಿಲಿ, ಹಾಗಾಗಿ ಸಬ್ಮರ್ಸಿಬಲ್ ಅನಿವಾರ್ಯ ಬಂದಿದೆ. ಆದ್ರೆ ಮೊನೋಬ್ಲಾಕ್ ಬೆಸ್ಟ್, ನಿರ್ವಹಣಾ ವೆಚ್ಚ ಮೊನೋಬ್ಲಾಕ್ ಅಲ್ಲಿ ಕಡಿಮೆ ಬರುತ್ತದೆ. ಈಗ ಕೊಳವೆ ಬಾವಿ ಅಥವಾ ಬೋರ್ವೆಲ್ ಆಗಿದ್ರೆ ನಿಮಗೆ ಸಬ್ಮರ್ಸಿಬಲ್ ಹಾಕಬೇಕು. ಹೌದು, ಬೋರ್ವೆಲ್ ಪಂಪ್ ಬೇರೆ, ಅದು 4 ಇಂಚು 6 ಇಂಚು ಎಲ್ಲ ಮೋಟರ್ ಬರ್ತದೆ, ಸ್ಟೇಜ್ ವೈಸ್ ಬರ್ತದೆ. ಒಂದು ಸ್ಟೇಜಿಗೆ 15 ಫೂಟ್ ಆದ್ರೆ ನಾವು 300 ಫೂಟ್ ಕೆಳಗೆ ಇಡುದಿದ್ರೆ 20 ಸ್ಟೇಜ್ ಪಂಪ್ ಹಾಕಬೇಕಾಗ್ತದೆ. ಹಾಗೆ ಸ್ಟೇಜ್ ವೈಸ್ ಬರ್ತಾ ಹೋಗ್ತದೆ. ನಾವು ಎಷ್ಟು ಫೀಟ್, 500 ಫೀಟ್ ಆದ್ರೂ ಅದು ನೀರು ಮೇಲ್ಗಡೆ ಬರುವಷ್ಟು ಮೋಟರ್ ಉಂಟು. ಈಗ ಎಚ್ ಪಿ ಬಗ್ಗೆ ಅಥವಾ ಹಾರ್ಸ್ ಪವರ್ ಅಂತ ಹೇಳ್ತಿದ್ದಾರೆ, ಒಂದು ಕೆಪಾಸಿಟಿ, ಅದು ಸಾಮರ್ಥ್ಯ, ಇದ್ರ ಬಗ್ಗೆ ಹೇಳಿ. 1 HP, 3 HP, 5 HP ಅಂದ್ರೆ ಏನು, ಯಾವುದಕ್ಕೆ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? 1 HP ಅಂದ್ರೆ 0.75 kW ಅಂದ್ರೆ 700 watts. 2 HP ಅಂದ್ರೆ ಅದು ಡಬಲ್, 1.5 kW ಅಂದ್ರೆ 1500 watts. ಹಾಗೆ ಅದರದ್ದು ಎಚ್ ಪಿಗೆ 0.5 HP ಅಂದ್ರೆ 0.37 ಅಂದ್ರೆ 370 watts. ಅದೇ ಸ್ಟೇಜ್ ಅಲ್ಲಿ 5 HP ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ, ವ್ಯಾಟ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದೇ ಎಚ್ ಪಿ ಅಂದ್ರೆ ಅದೇ ಸೇಮ್ ವ್ಯಾಟ್ಸ್ಗೂ ಎಚ್ ಪಿಗೂ ಡಿಫರೆನ್ಸ್ ಅಂದ್ರೆ 1 HP ಅಂದ್ರೆ 0.75 kW ಇಂಟು 5, 5 HP ಆದ್ರೆ 3.5 kW ಆಗ್ತದೆ. ಅಂದ್ರೆ ಒಂದು ತಾಸು ನೀವು ರನ್ ಮಾಡಿದ್ರೆ 1 kW 1 HP ಆದ್ರೆ, ಅಂದ್ರೆ 1 ಯುನಿಟ್ ಆಗ್ತದೆ. 5 HP ಆದ್ರೆ 5 ಯುನಿಟ್ ಆಗ್ತದೆ, ಹಾಗೆ ಬರ್ತದೆ. ಅದರಲ್ಲಿ ನೀರಿನ ಔಟ್ಪುಟ್ ನಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ? ಔಟ್ಪುಟ್ ಪಂಪ್ ಅಲ್ಲಿ ಸೇಮ್ ಇರ್ತದೆ. ಔಟ್ಪುಟ್ ಅಲ್ಲಿ ಅದು ಮೋಟರ್ ಪಂಪ್ ಸೈಡ್ ಅವ್ರ ಸ್ಟ್ರಕ್ಚರ್ ಹೇಗಿರ್ತದೆ, ನಮ್ಗೆ ಹೆಡ್ ಬೇಕಾದ್ರೆ ಸ್ಟೇಜ್ ವೈಸು, ಆ ಟೈಪ್ ಅಲ್ಲಿ ಅವ್ರ ಕಂಪ್ನಿಯ ಸ್ಟ್ರಕ್ಚರ್ ಹೇಗಿರ್ತದೆ, ಆ ಟೈಪ್ ಅಲ್ಲಿ ಔಟ್ಪುಟ್ ಬರ್ತದೆ. MCB ಫ್ಯೂಸ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಇದರ ಒಂದು ಮಹತ್ವ ಏನು, ಯಾವ ರೀತಿ ಅದನ್ನ ರಿಪ್ಲೇಸ್ ಮಾಡಬೇಕಾಗ್ತದೆ, ಅದರ ನಿರ್ವಹಣೆ ಅಂದ್ರೆ ಹೇಗೆ? MCB ಅಂದ್ರೆ ಅದು ಮಾಸ್ಟರ್ ಸರ್ಕಿಟ್ ಬ್ರೇಕರ್ ಹೇಳ್ತಾರೆ. ಅದು ಏನಾದ್ರೂ ವೋಲ್ಟೇಜ್ ವೇರಿಯೇಷನ್ ಆದ್ರೆ ಅಥವಾ ಎಲ್ಲ ಅರ್ಥ ಆದ್ರೆ ಅದು ಆಫ್ ಆಗ್ಬಿಡ್ತದೆ. ಫ್ಯೂಸ್ ಆದ್ರೆ ಫ್ಯೂಸ್ ಹೋಗ್ತದೆ, ಫ್ಯೂಸ್ ನಾವು ಹಾಕೊಂಡಾಯ್ತು. MCB ಆದ್ರೆ ಅದೊಂದು 4-5 ವರ್ಷ, ಒಂದು 4 ಸಲ ಟ್ರಿಪ್ ಆಗ್ತದೆ, ನಂತರ MCB ಅದನ್ನು ರಿಪ್ಲೇಸ್ ಮಾಡಲೇಬೇಕು. ಅದು ಅದರ ಕರೆಕ್ಟ್ ವರ್ಕ್ ಬೇಕು ಆದ್ರೆ 5 ವರ್ಷಕ್ಕೊಂದ್ಸಲ MCB ಅನ್ನು ರಿಪ್ಲೇಸ್ ಮಾಡಲೇಬೇಕು. ಅದರಲ್ಲಿ ELCB ಉಂಟು, MCB ಉಂಟು. ELCB ಅಂದ್ರೆ ನೀವು ಎಲ್ಲಾದರೂ ಒಂಚೂರು ಅರ್ತ ಆದ್ರೆ ಸಾಕು, ಟ್ರಿಪ್ ಸರ್ಕಿಟ್ ಟ್ರಿಪ್ ಮಾಡಿಬಿಡ್ತದೆ. MCB ಅಂದ್ರೆ ಸಿಂಗಲ್ ಪೋಲ್, ಅದು ಅಂದ್ರೆ ಫೇಸಿಗೆ ಒಂದು, ನ್ಯೂಟ್ರಲಿಗೆ ಒಂದು ಆಗ್ತೇವೆ ನಾವು ಸಿಂಗಲ್ ಫೇಸ್ ಆದ್ರೆ. 3 ಫೇಸಿಗೆ ಆದ್ರೆ ಒಂದೊಂದು ಫೇಸಿಗೆ ಒಂದೊಂದು MCB ಆಗ್ತವೆ. ELCB ಅಂದ್ರೆ ಅದರಲ್ಲಿ ವಿತ್ ನ್ಯೂಟ್ರಲ್ ಬರ್ತದೆ, 3 ಫೇಸ್ ಕಮ್ ನ್ಯೂಟ್ರಲ್, ಅಂದ್ರೆ 4 ಪೋಲ್ ಬರ್ತದೆ, ಇದು 3 ಪೋಲ್ ಬರ್ತದೆ. MCB ಅದೇ 3 ಟೈಪ್ ಬರ್ತದೆ, ಸಿಂಗಲ್ ಪೋಲ್, 3 ಪೋಲ್, 4 ಪೋಲ್, ಆ ಟೈಪ್ ಬರ್ತದೆ. ಈ ಫ್ಯೂಸ್ ಎನ್ನುವಂತಹದ್ದು, ಇದರ ಒಂದು ಮಹತ್ವ ಏನು ಮತ್ತು ಇದರ ಒಳ್ಳೆಯ ಗುಣಮಟ್ಟದ್ದು ಅಂದ್ರೆ ಹೇಗಿರ್ತಬೇಕು? ಫ್ಯೂಸ್ ವೈರ್ ಅಲ್ಲಿ ನಾವು ಆಯ್ಕೆ ಮಾಡುವುದರಲ್ಲಿ ಉಂಟು ಕ್ವಾಲಿಟಿ. ಕರೆಕ್ಟ್ ಕಂಪ್ನಿದೇ ನಾವು ಫ್ಯೂಸ್ ವೈರ್ ತಕೊಂಡು, ಕಾಪರ್ ಅಲ್ಲ, ಅದು ಅಲಾಯ್ ಇರ್ತದೆ, ಅದರಲ್ಲಿ ಸಿಲ್ವರ್, ನೈಕ್ರೋಮ್, ಹಾ, ಮಿಶ್ರ ಲೋಹ, ಅದೇ ಕರೆಕ್ಟ್ ಫ್ಯೂಸ್ ಹಾಕಿದ್ರೆ ನೀವು 5 amps ಹಾಕಿದ್ರೆ ಅದು 6 amps ಆದ ಕೂಡಲೇ ಕಟ್ ಆಗ್ಬಿಡ್ತದೆ. ಈಗ ನೀವು ಇಲ್ಲಿ ಸಿಕ್ಕು ಕಾಪರ್ ವೈರ್ ಎಲ್ಲ ಹಾಕಿದ್ರೆ 10 amps ಆದರೂ ಅದು ಕಟ್ ಯಾವಾಗಲೂ ಆಗುದಿಲ್ಲ, ಆಗ್ಬೇಕು. ಅದು ಫ್ಯೂಸ್ ಹೋಗ್ತಾ ಇರಬೇಕು, ಏನಾದ್ರು ಚೂರು ವೇರಿಯೇಷನ್ ಆದರೂ ಅದು ಕಟ್ ಆಗಲೇಬೇಕು. ಅದು ಈಗ ಇಲ್ಲಿ ಲೋಕಲ್ ಸಿಗುವ ಫ್ಯೂಸ್ ವೈರ್ ಎಲ್ಲ ಅದು ಯಾವುದು ಫ್ಯೂಸ್ ವೈರ್ ಅಲ್ಲ, ಎಲ್ಲ ಕಾಪರ್ ವೈರೇ. ಅದು ಮೋಟರ್ ಸುಟ್ಟ ನಂತರವೂ ಫ್ಯೂಸ್ ಹೋಗದೆ ಇರುವುದೆಲ್ಲ ಬೇಕಷ್ಟು ಉದಾಹರಣೆ ಉಂಟು, ಹಾಗುಂಟದು. ಅದು ಅಲಾಯ್ ಫ್ಯೂಸ್ ವೈರೇ ಹಾಕ್ಲೇಬೇಕು. ಈಗ ಹೈ ವೋಲ್ಟೇಜ್ ಬರುವುದು ಅಂದ್ರೆ ಏನು ಮತ್ತೆ ಇದರ ಒಂದು ನಿರ್ವಹಣೆ ಹೇಗೆ? ಹೈ ವೋಲ್ಟೇಜ್ ಅಂದ್ರೆ ನಿಮ್ TC ಏನಾದ್ರೂ ಮಿಸ್ಟೇಕ್ ಆದ್ರೆ ಎಲ್ಲರೂ ಲೈನ್ ಮರದ ಕೊಂಬೆ ತಾಗಿ ಅವಾಗ ಡಬಲ್ ಫೇಸ್ ನ್ಯೂಟ್ರಲ್ ವಿತ್ ಫೇಸ್ ಆಗಿ ಬರ್ತದೆ. ಅದು ಆವಾಗಲೇ ಎಲ್ಲ ಇಕ್ವಿಪ್ಮೆಂಟ್ ಒಂದೇ ಸರ ಹೋಗ್ಬಿಡ್ತದೆ. ವೇರಿಯೇಷನ್ ಏನಿದ್ರು ಅದು KEBR ಸಂಬಂಧಪಟ್ಟ ವಿಷಯ. TC ಕರೆಕ್ಟ್ ಇದ್ರೆ ರೈತರಾಗಿ ಅಥವಾ ಮೋಟರ್ನ ಒಂದು ನಿರ್ವಹಣೆ ಮಾಡುವುದು ಅಂದ್ರೆ ಹೇಗೆ? ಅದು ನಾವೀಗ ಅದಕ್ಕೆ MCB ಕಟೌಟು, ಮೇನ್ ಸ್ವಿಚ್ಚು, ಸ್ಟಾರ್ಟ್ ಇದು 4, ಹಾ, ಅದು ಕರೆಕ್ಟ್ ಇಟ್ಕೊಂಡ್ರೆ ವೋಲ್ಟೇಜ್ ವೇರಿಯೇಷನ್ ಆದ್ರೆ ಅದು ಟ್ರಿಪ್ ಆಗ್ತದೆ, ಮೋಟರ್ ಸೇಫ್ ಇರ್ತದೆ. ಈಗ ಗುಡುಗು ಸಿಡ್ಲು ಬಂದ ಸಂದರ್ಭದಲ್ಲಿ ಫ್ಯೂಸ್ ತೆಗೆದಿಡಬೇಕು ಅಂತ ಹೇಳ್ತಾರಲ್ಲ, ಇದು ನಿಜವ? ಹೌದು, ತೆಗೆದಿಡಲೇಬೇಕು. ಅದರಿಂದ ಎಲ್ಲಾದರೂ ಲೈನ್ ಹೊಡೆದು ಒಂದೇ ಫೇಸಿಗೆ ಅಥವಾ ನ್ಯೂಟ್ರಲಿ ಹೊಡೆದು ಬಿಟ್ಟರೆ ಅದು ಫೇಸ್ ಆಗಿ ಬಂದ್ಬಿಡ್ತದೆ. ಆವಾಗ ಇಲ್ಲಿ ನೀವು ಆಫ್ ಮಾಡಿಟ್ರು ಮೋಟರ್ ಒಳಗಡೆ ಸುಟ್ಕೊಂಡಿರ್ತದೆ. ಹಾಗಾಗಿ ಫ್ಯೂಸ್ ಕಟೌಟ್ ತೆಗೆದಿಡಲೇಬೇಕು, MCB ಆಫ್ ಇಡಲೇಬೇಕು. ನಂತರ ನಮ್ಮದು ಟ್ರಿಪಲ್ ಪೋಲ್, ನಮ್ಮದು ಈ ನಾವು ಮೇನ್ ಸ್ವಿಚ್ ಹೇಳ್ತೇವೆ, TP ಬಾಕ್ಸ್ ಹೇಳ್ತೇವೆ, ಅದನ್ನು ಆಫ್ ಮಾಡಿ ಇಡಲೇಬೇಕು ಕಂಪಲ್ಸರಿ. ಈ ಮೋಟರ್ ಸುಟ್ಟು ಹೋಗುವುದು ಅಂದ್ರೆ ಏನು? ಮೋಟರ್ ಸುಟ್ಟು ಅಂದ್ರೆ ಈಗ ಸಿಂಗಲ್ ಸರ್ಕಿಟ್ ಒಳಗಡೆ ಕಾಪರ್ ವೈರ್ ವೈಂಡಿಂಗ್ ಇರ್ತದೆ, ಅದೆಲ್ಲ ಮೇಲ್ಗಡೆ ಇನ್ಸುಲೇಷನ್ ಇರ್ತದೆ ಕಾಪರ್ ವೈರಿಗೆ, ಪ್ರತಿ ವೈರಿಗೂ ಒಂದು ಇನ್ಸುಲೇಷನ್ ಇರ್ತದೆ. ಆ ಇನ್ಸುಲೇಷನ್ ಎಲ್ಲ ಮೆಲ್ಟ್ ಆಗಿ ಒಂದಕ್ಕೊಂದು ವೈರ್ ಹಿಡಿದು ಅದು ಒಂದು ಕಾಪರ್ ರಾಡ್ ಟೈಪ್ ಆಗಿಬಿಡ್ತದೆ. ಆವಾಗ ಇಲ್ಲಿ ಫ್ಯೂಸ್ ಹೋಗ್ಬಿಡ್ತದೆ. ಮೋಟರ್ ಸುಡೋದು ಅಂದ್ರೆ ಅದೇ ಕಾಪರ್ ಹಾಗೆ ಇರ್ತದೆ, ಅದ್ರ ಮೇಲ್ಗಡೆ ಇನ್ಸುಲೇಷನ್ ಮಾತ್ರ ಹೋಗ್ತದೆ, ಸುಟ್ಟೋಗ್ಬಿಡ್ತದೆ, ಒಂದಕ್ಕೊಂದು ಟಚ್ ಆಗ್ತದೆ. ಆವಾಗ ಅದು ಮೆಲ್ಟ್ ಆಗಿ ಫ್ಯೂಸ್ ಹೋಗ್ತದೆ, ಮೋಟರ್ ರನ್ ಆಗುದಿಲ್ಲ. ಈಗ ಮೋಟರ್ ರಿವೈಂಡಿಂಗ್ ಅಂದ್ರೆ ಏನು? ಮೋಟರ್ ರಿವೈಂಡಿಂಗ್ ಅಂದ್ರೆ ನಮ್ದು ಒಂದೊಂದು ಸ್ಪೆಸಿಫಿಕ್ ವಿ ಗಾರ್ಡಿಗೆ ಒಂದು ಟೈಪ್ ಇರ್ತದೆ, ಬೆಸ್ಟಿಗೆ ಒಂದು ಟೈಪ್ ಇರ್ತದೆ. ಅದು ಓಲ್ಡ್ ನಮ್ಮ ಹತ್ರದೆಲ್ಲ ಡೀಟೇಲ್ಸ್ ಇರ್ತದೆ, ಅದೆಲ್ಲ ಓಲ್ಡ್ ಕಾಯಿಲ್ ಎಲ್ಲ ಕಟ್ ಮಾಡಿ ಅದು ಕಾಯಿಲ್ ಸೈಜ್ ಎಲ್ಲ ನೋಡಿ ಮಾಡಿ ಅದಕ್ಕೆ ಇಂತಿಷ್ಟೇ ಟರ್ನ್ಸ್ ಒಳ್ಳಿರ್ತದೆ. ರನ್ನಿಂಗ್ ವೈಂಡಿಂಗ್ ಬೇರೆ, ಸ್ಟಾರ್ಟಿಂಗ್ ವೈಂಡಿಂಗ್ ಬರ್ತದೆ. ಸಿಂಗಲ್ ಫೇಸಲ್ಲಿ, ತ್ರೀ ಫೇಸಲ್ಲಿ ಹಾಗೆ ಬರುವುದಿಲ್ಲ, ಒಂದೊಂದು ಫೇಸಿಗೆ ಒಂದೊಂದು ವೈಂಡಿಂಗ್ ಬರ್ತದೆ. ಸಿಂಗಲ್ ಫೇಸಲ್ಲಾದರೂ ರನ್ನಿಂಗ್ ವೈಂಡಿಂಗ್ ಬೇರೆ, ಸ್ಟಾರ್ಟಿಂಗ್ ವೈಂಡಿಂಗ್ ಬೇರೆ. ನಾವು ಅದಕ್ಕೆ ಸರಿಯಾಗಿ ಅದು ಓಲ್ಡ್ ಎಷ್ಟಿತ್ತು ಅದನ್ನೆಲ್ಲ ಮೆಜರ್ಮೆಂಟ್ ನೋಡು, ಗೇಜ್ ಎಲ್ಲ ನೋಡಿ ಅಷ್ಟೇ ವೇಟ್ ಮಾಡಿ ಅದ್ರ ಕಾಯಿಲ್ ಮಾಡಿ ಕಾಯಿಲ್ ಹಾಕೋದು. ಈಗ ನೀರಾವರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈ ಫೂಟ್ ವಾಲ್ವ್ ಅಂತ ಇದೆಯಲ್ಲ, ಅದರ ಒಂದು ಮಹತ್ವ ಏನು, ಅದರ ಒಂದು ನಿರ್ವಹಣೆ ಹೇಗೆ, ಏನೇನು ಸಮಸ್ಯೆಗಳು ಬರ್ತವೆ? ಫುಟ್ಬಾಲ್ ಅಂದ್ರೆ ಅದು ನೀರು ನಿಲ್ಲಿಕ್ಕೆ ಅಷ್ಟೇ, ಸೆಕ್ಷನ್ ಪೈಪ್ ಅಲ್ಲಿ ಫುಟ್ಬಾಲ್ ಕರೆಕ್ಟ್ ಇದ್ರೆ ನೀರು ಲೀಕೇಜ್ ಇರುವುದಿಲ್ಲ. ಹಾ, ನೀರು ಫುಲ್ ತುಂಬಿಕೊಂಡಿರ್ಬೇಕು, ಇಲ್ಲದ್ರೆ ಒಂಚೂರು ಏರ್ ಸಿಕ್ಕಬಿದ್ದು ನೀರು ಕಡಿಮೆ ಆಗ್ಬಿಡ್ತದೆ, ಔಟ್ಪುಟ್ ಕಡಿಮೆ ಆಗ್ತದೆ, ಆವಾಗ ಸಮಸ್ಯೆ ಆಗ್ತಾ ಇರ್ತದೆ ರೈತರಿಗೆಲ್ಲ. ಫುಟ್ಬಾಲ್ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಅದು ಕ್ಲೀನ್ ಮಾಡಿ ಅದಕ್ಕೊಂದು ಮಣ್ಣು ಕಲ್ಲು ಕಸ ಎಲ್ಲ ಒಳಗಡೆ ಪಂಪಿಗೆ ಬರದೇ ಇದ್ದಂಗೆ ಅದಕ್ಕೊಂದು ಬಲೆ ಎಲ್ಲ ಹಾಕಿ ಕಟ್ಟಿ ನೀರಲ್ಲಿ ಬಿಟ್ಟಿದ್ರೆ ಅದು ಮೇಂಟೆನೆನ್ಸ್ ಬರುವುದಿಲ್ಲ. ಅದು ಈಗ ಮೊದಲೆಲ್ಲ ಕಬ್ಬಿಣದ್ದು ಬರ್ತಾ ಇತ್ತು, ಈಗ ಫೈಬರ್ ಕೂಡ ಎಲ್ಲ ಕಬ್ಬಿಣದ್ದು ಬರ್ತಿತ್ತು, ಈಗೆಲ್ಲ ಫೈಬರ್, ಎಲ್ಲ ಫೈಬರ್ ಫುಟ್ಬಾಲಿಗೆ ಫೈಬರ್ ವೈಸರು. ಮೊದಲು ಅದಕ್ಕೆಲ್ಲ ಕಬ್ಬಿಣ ಬೋಲ್ಟ್ ನಟ್ಟಿರ್ತಿತ್ತು, ಈಗ ಅದು ಯಾವುದೂ ಇಲ್ಲ, ಸಿಂಪಲ್. ಈಗೆಲ್ಲ ರೈತರು ಅದ್ರ ನಿರ್ವಹಣೆ ಆರಂಭ ಮಾಡಬಹುದು, ಅದಕ್ಕೆ ನಾವು ರಿಪೇರಿಯವರೆಲ್ಲ ಬೇಕಾಗಿಲ್ಲ. ಈಗ ಅಂದ್ರೆ ಅದು ಮಣ್ಣಿನ ಮಟ್ಟದಲ್ಲಿ ಇರಬಾರ್ದು, ಒಂದ್ ಎರಡು ಮೂರು ಫೀಟ್ ಆದ್ರೂ ಮೇಲೆ ಇರಬೇಕು. ಎರಡಲ್ಲ, ಒಂದು ಅರ್ಧ ಫುಟ್ ಮೇಲ್ಗಡೆ ಇದ್ರೆ ಸಾಕು, ಅದಕ್ಕೊಂದು ಮಣ್ಣು ಕಲ್ಲು ಎಲ್ಲ ಎಳಿಬಾರ್ದು ಅಷ್ಟೇ, ಕೆಸರು ಎಲೆ ಅದನ್ನೆಲ್ಲ ಎಳಿಬಾರ್ದು ಅಷ್ಟೇ. ಅದು ಪಂಪಿಗೆ ಬಂದು ಸಿಕ್ಕಿ ಬಿದ್ದುಬಿಡ್ತದೆ, ನಂತರ ನಮ್ಮಂತ ರಿಪೇರಿಯವರು ಕರ್ಕೊಂಡೋಗಿ ಅವ್ರು ಮತ್ತೆ ಪಂಪ್ ಬಿಚ್ಚಬೇಕಾಗ್ತದೆ. ಈ ಪೈಪ್ ನಲ್ಲಿ ಗಾಳಿ ತುಂಬುವುದು ಅಂತ ಹೇಳ್ತೀವಲ್ಲ, ಯಾಕೆ ಗಾಳಿ ತುಂಬುತ್ತದೆ? ಹನಿ ನೀರಾವರಿ ಹಾಕಿರ್ತೀವಿ, ಡ್ರಿಪ್ ಹಾಕಿರ್ತೀವಿ, ಗಾಳಿ ತುಂಬಿದ ನೀರು ಹೋಗುದಿಲ್ಲ ಸರಿಯಾಗಿ ಅಂತ ಹೇಳಿ, ಯಾಕೆ ಗಾಳಿ ತುಂಬುತ್ತದೆ? ಅದಕ್ಕೆ ಗಾಳಿ ಅಂದ್ರೆ ಅಲ್ಲಲ್ಲಿ ನಾವು ಒಂದು 50-100 ಫೀಟಿಗೆ ಒಮ್ಮೆ ವಾಲ್ವ್ ಬಿಡ್ಬೇಕು, ಅದಕ್ಕೆ ಯಾರಿಗೆ ಯಾರು ಹೋಗ್ಲಿಕ್ಕೆ ಒಂದು ಅದಕ್ಕೊಂದು ಜಾಗ ಬಿಟ್ಟು ಕೊಡ್ಬೇಕಾಗ್ತದೆ. ಮೇಲ್ಗಡೆ ಒಂದು ಫುಟ್ಬಾಲ್ ಟೈಪ್ ಸಿಗ್ತದೆ, ವಾಲ್ವ್ ಸಿಗ್ತದೆ, ಅದರ ಹಾಕಿ ಅಲ್ಲಲ್ಲಿ ಒಂದೊಂದು ಹಾಕಿಟ್ಟರೆ ಯಾರು ನೀರು ಹೋದಾಗ ಅಲ್ಲಿ ಯಾರೆಲ್ಲ ಹೋಗ್ತದೆ, ನೀರು ಹೋಗುದು ತುಂಬುತ್ತಾ ಹೋಗ್ತದೆ ಪೈಪ್. ಇಲ್ಲದೇ ಇದ್ರೆ ಮಿಡ್ಲ್ ಯಾರು ಸಿಕ್ಕ ಬಿದ್ದುಬಿಡ್ತದೆ, ನೀರು ಮುಂದ್ಗಡೆ ಹೋಗುದಿಲ್ಲ ಯಾರು ಟೈಟ್ ಆಗಿ. ಮಿಡ್ಲ್ ಒಂದು ವಾಲ್ವ್ ಅದಕ್ಕೊಂದು ಯಾರಿಗೊಂದು ವಾಲ್ವ್ ಬಿಟ್ಬಿಟ್ರೆ ಆ ಸಮಸ್ಯೆ ಬರುವುದಿಲ್ಲ, ಯಾವಾಗಲೂ ಬರುವುದಿಲ್ಲ. ಈ ವಿದ್ಯುತ್ ಚಾಲಿತ ಮೋಟರ್ಗಳನ್ನ ಒಂದು 15 ದಿವಸ 20 ದಿವಸ ಅಥವಾ ಒಂದು ತಿಂಗಳು ಉಪಯೋಗಿಸದೆ ಹಾಗೆ ಆನ್ ಮಾಡದೇ ಇಟ್ಟರೆ ಅದು ಹಾಳಾಗ್ತದೆ ಅಂತ ಹೇಳ್ತಾರಲ್ಲ, ಯಾಕೆ? ಒಂದು ತಿಂಗಳು ಇಟ್ಟರೆಲ್ಲ ಹಾಳಾಗುವುದಿಲ್ಲ, ನಾವು ಸ್ವಲ್ಪ ಫ್ಯಾನ್ ಒಂಚೂರು ಶಾಫ್ಟ್ ಜಾಮ್ ಇರ್ತದೆ, ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಫ್ರೀ ಮಾಡಿಕೊಂಡು ನಂತರ ಆನ್ ಮಾಡಿದ್ರೆ ಏನಾಗುತ್ತೆ, ಬೇರಿಂಗ್ ಎಲ್ಲ ಒಂಚೂರು ಹಿಡ್ಕೊ ಕೂತ್ಬಿಡ್ತದೆ, ನಾವು ಒಂಚೂರು ಕೈಲಿ ತಿರ್ಸಿ ನಂತರ ಚಾಲು ಮಾಡಿದ್ರೆ ಏನಾಗುವುದಿಲ್ಲ. ಅದು ಒಂದು ವರ್ಷ ಎಲ್ಲ ಇಟ್ಟರೆ ಮೋಟರ್ ಫುಲ್ ಅಸೆಂಬ್ಲಿ ಮಾಡಿ ಅದಕ್ಕೆ ಗ್ರೀಸಿಂಗ್ ಎಲ್ಲ ಮಾಡಿ ನಂತರ ಫಿಟ್ ಮಾಡಬೇಕು, ಇಲ್ಲದ್ರೆ ಮೋಟರ್ ಆನ್ ಆಗುದಿಲ್ಲ. ಸರಿ, ಈಗ ವಿದ್ಯುತ್ ಚಾಲಿತ ಮೋಟರ್ನ ಬಗ್ಗೆ ಸಾಕಷ್ಟು ಮಾತನಾಡಿದ್ವಿ, ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ಏನೇನು ಕೃಷಿ ಮಾಡ್ತಾ ಇದ್ರಿ, ಏನು ಖುಷಿ ಇದೆ, ಏನು ಕಷ್ಟ ಇದೆ? ಕೃಷಿ ಅಂದ್ರೆ ಖುಷಿ ಸರ್, ಅದು ಕೃಷಿ ಅಂದ್ರೆ ಖುಷಿ. ನಮ್ಮ ತಂದೆ ಅಜ್ಜನ ಕಾಲದಿಂದ ನಾವು ಕೃಷಿಯಲ್ಲೇ ಇದ್ದವರು, ಅಡಿಕೆ ತೆಂಗು ಬಾಳೆ ವೀಳ್ಳಿದೆಲೆ ಮೆಣಸಿನ ಬಳ್ಳಿ ಎಲ್ಲ ನಡೆಸ್ತಾ ಇದ್ದೇವೆ. ಆದ್ರೆ ಈಗ ನಮ್ದು ವನ್ಯಜೀವಿ ಕಾಟದಿಂದ ಸ್ವಲ್ಪ ಕಷ್ಟ ಆಗಿದೆ. ತೆಂಗಿನ ಮರಕ್ಕೆ ಮಂಗ, ಕೆಳಗಡೆ ಅಡಿಕೆ ಗಿಡ ನೆಡಲಿಕ್ಕೆ ಆಗುದಿಲ್ಲ, ಹಂದಿ ಮುಳ್ಳಹಂದಿ ಈ ಇವರು ಕಾಟದಿಂದ ನಮಗೆ ವನ್ಯಜೀವಿ ಕಾಟದಿಂದ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಈಗ ರೈತರಾಗಿ ನೀವು ಹೇಳಿ, ಈ ಕಾಡು ಪ್ರಾಣಿಗಳು ನಿಮ್ಮ ಜಮೀನಿಗೆ ಅಥವಾ ತೋಟಕ್ಕೆ ಬರುವುದಕ್ಕೆ ಏನ್ ಕಾರಣ, ಇತ್ತೀಚೆಗೆ ಜಾಸ್ತಿ ಆಗುವುದಕ್ಕೆ ಏನ್ ಕಾರಣ? ಕಾರಣ ಅವರ ವನ್ಯಪ್ರಾಣಿ ಇರುವ ಜಾಗದಲ್ಲಿ ಮನುಷ್ಯರು ಹೋಗಿ ಮನೆ ಕಟ್ತಾ ಇದ್ದಾರೆ, ಅವರಿಗೆ ಜಾಗ ಇಲ್ಲ, ಆಟೋಮೆಟಿಕ್ ಮನುಷ್ಯನ ಜಾಗಕ್ಕೆ ಬರ್ತಾ ಇದ್ದಾರೆ, ಮತ್ತೇನೇ ಇಲ್ಲ. ಅವರ ವಾಸ್ತವ್ಯದ ಜಾಗ ಕಡಿಮೆ ಆಗಿದೆ, ಕಡಿಮೆ ಆಗಿದೆ, ಆಹಾರವು ಕಡಿಮೆ ಆಗಿದೆ. ಗುಡ್ಡದ ಮೇಲೆ ಏನೋ ಅವ್ರಿಗೆ ತಿನ್ನುವಂಥದ್ದು ಯಾವುದು ಹಣ್ಣು ಹಂಪಲು ಏನೂ ಇಲ್ಲ, ಎಲ್ಲ ಅಕೇಶಿಯ ಗಿಡ ನೆಡ್ತಾರೆ ಅವರು, ನಮ್ಮ ಡಿಪಾರ್ಟ್ಮೆಂಟ್ನವರು ಹಾಗೆ ಮಾಡ್ತಾ ಇದ್ದಾರೆ. ಹಣ್ಣನ್ನು ಯಾವ ಗಿಡನೂ ನೆಡ್ತಾ ಇಲ್ಲ ಅವರು, ಮಾವು ಹಲಸು ಪೇರ್ಲೆ ಇಂಥದ್ದೆಲ್ಲ ನೆಟ್ಟಿದ್ರೆ ಅವಕ್ಕೆ ಆಹಾರ ಸಿಕ್ತು ಅಲ್ಲೇ ಸಿಕ್ತಿತ್ತು ಅವು, ಹಾಗಾಗಿ ಊರ ಕಡೆ ಅವು ಬರ್ತಾ ಇದ್ದಾವೆ, ನಾವು ಮೇಲ್ಗಡೆ ಹೋಗ್ತಾ ಇರಬೇಕು ಇನ್ನಷ್ಟೇ, ಅದಕ್ಕೆ ಸಮಸ್ಯೆ ಮತ್ತೇನಿಲ್ಲ. ಈಗ ರೈತರ ಮಟ್ಟದಲ್ಲಿ ನೋಡೋದಿದ್ರೆ ಇದಕ್ಕೆ ಪರಿಹಾರ ಹೇಗೆ? ಕಾಡು ಪ್ರಾಣಿ ಅವರವ್ರೆ ಐಬೆಕ್ಸು ಇದೆಲ್ಲ ಹಾಕೊಂಡು ವಿದ್ಯುತ್ ಬೇಲಿ ಎಲ್ಲ ಹಾಕೊಂಡು ಸ್ವಲ್ಪ ಅವರು ಸೇಫ್ ಮಾಡ್ಕೊಳ್ತಾ ಇರ್ಬೇಕು, ಮತ್ತೇನ್ ಮಾಡ್ಲಿಕ್ಕೆ ಬರುತ್ತೆ, ಏನ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಈಗ. ಆಮೇಲೆ ಕೃಷಿ ಕ್ರಮದಲ್ಲಿ ಏನಾದರೂ ಬದಲಾವಣೆ ಆಗಿದೆಯೋ ಅಥವಾ ಸಾಂಪ್ರದಾಯಿಕವಾಗಿ ನಿಮ್ಮ ಅಜ್ಜಂದರು ಮಾಡ್ಕೋ ತಾತಂದ್ರು ಮಾಡಿಕೊಂಡು ಬಂದಂತಹ ಕೃಷಿಯನ್ನೇ ಮುಂದುವರಿಸ್ತಾ ಇದ್ದೀರಾ? ಇಲ್ಲ ಸರ್, ಸಾಕಷ್ಟು ಬದಲಾವಣೆ ಆಗಿದೆ. ನೀರಾವರಿಯಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿ ಅದೆಲ್ಲ ಮಾಡ್ತಾ ಇದ್ದಾರೆ ಈಗ. ಮತ್ತೆ ನಮ್ದು ಡೈಜೆಷನ್ ಇದೆಲ್ಲ ಮಾಡ, ಬಯೋಡೈಜೆಸ್ಟ್ ಮಾಡಿ ಒಂದರ ಕೊಟ್ಟಿಗೆ. ನೀವು ಮಾಡ್ಕೊಂಡಿದ್ದೀರಾ? ನಮ್ದು ಉಂಟು ಸರ್ ಕೊಟ್ಟಿಗೆ. ಅದರ ಬಗ್ಗೆ ವಿವರವಾಗಿ ಹೇಳಿ. ಕೊಟ್ಟಿಗೆಯಲ್ಲಿ ನಾವು ಒಂದು ಕೊಟ್ಟಿಗೆ ತೊಳೆಯುವುದೆಲ್ಲ ಇರ್ತದೆ, ಆಕಳು ತೊಳೆಯುವುದು, ಆ ನೀರೆಲ್ಲ ಒಂದು ಕಡೆ ಹೋಗಿ ಒಂದು ಟ್ಯಾಂಕಲ್ಲಿ ಬೀಳ್ತದೆ, ಫಸ್ಟ್ ಸಗಣಿ ಅದರದ್ದೆಲ್ಲ, ಹಾಂ ಗಂಜಳೆಲ್ಲ, ನಂತರ ಅದರಿಂದ ಫಿಲ್ಟರ್ ಆಗಿ ಇನ್ನೊಂದು ಟ್ಯಾಂಕಿಗೆ ಹೋಗ್ತದೆ. ಅಲ್ಲಿಂದ ಫ್ಯೂವರ್ ನೀರು ನಮ್ಮದು ಪೈಪ್ ಲೈನಲ್ಲೇ ಡೈರೆಕ್ಟ್ ತೋಟಕ್ಕೆ ಹೋಗ್ತದೆ, ಎಲ್ಲ ಮರಕ್ಕೆ ಹೋಗ್ತದೆ. ನಾವು ಪ್ರತಿ ವಾರಕ್ಕೊಂದಿನ ಎಲ್ಲ ಮರಕ್ಕೆ ಬುಡಕ್ಕೆ ನಾವು ಒಣ ಎಲೆ ಎಲ್ಲ ಹಾಕಿದ್ದು ಅದರ ಮೇಲೆ ಈ ನೀರನ್ನೆಲ್ಲ ಸಿಂಪಡಿಸಿ ನಮ್ದು ಅದೇ ಗೊಬ್ಬರ ಪೈಪ್ ಅಲ್ಲಿ ಹಿಡಿಬೇಕಾಗ್ತದೆ ಅಥವಾ ಸ್ಪ್ರಿಂಕ್ಲರ್ ನೀರು ಜೊತೆಗೆ ಹೋಗ್ತದೆ? ನಮ್ದೆಲ್ಲ ಇಲ್ಲಿ ನ್ಯಾಚುರಲ್ಲೇ ಉಂಟು, ನಮ್ದು ಗ್ರಾವಿಟಿ ಇದರೊಳಗೆ ಹೋಗ್ತದೆ. ಮನೆ ಮೇಲ್ಗಡೆ ಉಂಟು, ತೋಟ ಕೆಳಗಡೆ ಉಂಟು, ಹಾಗೆ ನಮ್ದು ಆ ಪೈಪ್ ಲೈನ್ ಇಂದ ಡೈರೆಕ್ಟ್ ತೋಟಕ್ಕೆ ಹೋಗ್ತದೆ. ಸ್ಪ್ರಿಂಕ್ಲರ್ ನೀರು ನೀರಾವರಿ ಹೇಗೆ ಮಾಡ್ತಾ ಇದ್ದೇವೆ, ಇದಕ್ಕೊಂದು ಸಪರೇಟ್ ಒಂದು ಪೈಪ್ ಲೈನ್ ಮಾಡು, ಅದ್ರ ಪೈಪ್ ಅಲ್ಲೇ ನಾವು ಎಲ್ಲ ಮರದ ಬುಡಕ್ಕೆ ಬಿಡ್ತಾ ಇರ್ತೇವೆ ವಾರಕ್ಕೊಂದು. ಈ ವ್ಯವಸ್ಥೆ ಮಾಡ್ಕೊಂಡು ಎಷ್ಟು ಸಮಯ ಆಯ್ತು ಇವಾಗ? ನಮ್ದೊಂದು 10 ವರ್ಷ ಆಯ್ತು ಸರ್. 10 ವರ್ಷ ಮೊದಲೆಲ್ಲ ನೀವು ಹಟ್ಟಿ ಗೊಬ್ಬರ ಮಾಡಿ ಹಾಕ್ತಾ ಇದ್ರಿ ಬುಡಕ್ಕೆ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ? ಸೇಮ್ ಬರ್ತದೆ, ಹಟ್ಟಿ ಗೊಬ್ಬರ ನಮಗೀಗ ಇಲ್ಲಿ ಕೂಲಿ ಸಿಗುತ್ತಾ ಇಲ್ಲ, ಕೂಲಿ ಸಿಕ್ಕಿದ್ರು ಅವ್ರದ್ದು ಕೂಲಿ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಈಗ ಮಾಡಿಕೊಂಡು ಅದರಿಂದ ನಮ್ಗೆ ಅದರಷ್ಟೇ ರಿಸಲ್ಟ್ ಎಲ್ಲ ಅಷ್ಟೇ ಬರ್ತಾ ಉಂಟು. ಸಾಮಾನ್ಯವಾಗಿ ಈಗ ಬಯೋಡೈಜೆಸ್ಟರ್ ಹೆಚ್ಚು ಉಪಯೋಗಿಸ ಮಾಡೋದ್ರಿಂದ ನೈಟ್ರೋಜನ್ ಅಥವಾ ಸಾರಜನಕದ ಅಂಶ ಜಾಸ್ತಿ ಆಗ್ತದೆ, ಇದರಲ್ಲಿ ಒಂದು ಸಮಸ್ಯೆ ಏನಾದರೂ ಬರ್ತದೆ? ಇಲ್ಲ ಸರ್, ಅದೇನು ನಮ್ಗೆ ಕಾಣಲಿಲ್ಲ. ನಾವು ಅಂದ್ರೆ ತೋಟ ಒಣ ಎಲೆಯಿಂದ ದರ್ಕ್ ಮುಚ್ಚಿಕೊಂಡು ಅದ್ರ ನಂತರ ನಾವು ಹಾಕ್ತೇವೆ, ಹಾಗಾಗಿ ಆ ಸಮಸ್ಯೆ ಬರುವುದಿಲ್ಲ. ಸಾರಜನಕ ಫುಲ್ ಮರಕ್ಕೆ ಸಿಗ್ತದೆ ನಮ್ಮ ಅಂದಾಜು. ಕೊಳೆ ರೋಗದ ಪರಿಸ್ಥಿತಿ ಎಲ್ಲ ಹೇಗಿದೆ? ಕೊಳೆ ರೋಗ ನಾವು ಸ್ವಲ್ಪ ಕಾಳಜಿಯಿಂದ, ಮಳೆ ಬಿದ್ದು ಒಂದು 15 ದಿನದಲ್ಲಿ ಒಂದು ಮೈಲ್ ತುತ್ತು ಒಂದು ಫಸ್ಟ್ ಹೊಡ್ಕೊಂಡು ಬಿಟ್ರೆ ನಂತರ ಮತ್ತೆ 2 ತಿಂಗಳ ಬಿಟ್ಟು ಇನ್ನೊಂದು ಸಲ ಹೊಡೆದ್ಬಿಟ್ಟು ಕೊಳೆ ರೋಗ ಸಮಸ್ಯೆ ಏನು ಅಷ್ಟು ಬಾಧೆ ಆಗುದಿಲ್ಲ. ಈಗ ಮರ ಹತ್ತಿ ಸಿಂಪರಣೆ ಮಾಡುವಂತಹ ವ್ಯವಸ್ಥೆ ಮೊದಲು ಇತ್ತು, ಇವಾಗ ಕಾರ್ಬನ್ ದೋಟಿ ಬಂದಿದೆ, ನೀವೇನಾದ್ರೂ ಪ್ರಯತ್ನ ಪಟ್ಟಿದ್ದೀರಾ? ಇಲ್ಲ, ನಮ್ ಕಡೆ ಈಗ ಆಗ್ಲಿ ನಮ್ಗೆ ಸಿಗ್ತಾ ಇದಾರೆ ಆಳು, ಮರ ಹತ್ತಿ ಬಿಡ್ತಾರೆ ಅವರು. ನಿಮ್ಮ ಊರಿನಲ್ಲಿ ವ್ಯವಸ್ಥೆ ಉಂಟಾ ಅಂತ? ಊರಿನಲ್ಲೆಲ್ಲ ಬಂದಿದೆ, 2-3 ಬಂದಿದೆ. ನೀವು ನೋಡಿದಿರಿ? ನೋಡಿದೆ. ಈಗ ಅನಿಸ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ? ನಮ್ದು ಇದು 100 ಲೀಟರ್ ಬೇಕು ಆಗುವಲ್ಲಿ ಅದು 150 ಲೀಟರ್ ಬೇಕು, ಅಷ್ಟು ಸ್ವಲ್ಪ ಜಾಸ್ತಿ ಬೇಕು. ಮತ್ತೆ ಸಿಂಪರಣೆ ಮಾಡೋದು ಸುಲಭ ಆಗ್ತದೆ? ಸಿಂಪರಣೆ ಸುಲಭ ಅಲ್ಲ, ಅದು ಹೊಸ ತೋಟ ಆದ್ರೆ ಒಂದೇ ಟೈಪ್ ಮರ ಇದ್ರೆ ಆರಾಮಾಗ್ತದೆ. ನಮ್ದೆಲ್ಲ ಹಳೆ ತೋಟ ಅಲ್ಲ, ನಮ್ದು ಮೂರ್ ಹಂತದ ಮರ ಇರ್ತದೆ ಅಲ್ಲಿ, ಒಂದು 20 ಫುಟ್, 30 ಫುಟ್, 50 ಫುಟ್ ಹೀಗಿರ್ತದೆ. ಅಲ್ಲ ಹೆಡೆ ಎಲ್ಲ ತಪ್ಸ್ಕೊಂಡು ಅವನು ಹೊಡೆ ಕರೆಕ್ಟ್ ಹೊಡೆದ್ರೆ ಸರಿ ಆಗ್ತದೆ, ಇಲ್ಲದ್ರೆ ಅಡಕೆ ಮತ್ತೆ ಕೆಳಗೆ ಬರ್ತದೆ ಅಷ್ಟೇ. ಈಗ 2-3 ಹಂತದಲ್ಲಿರುವಂತಹ ಅಡಕೆ ತೋಟದಲ್ಲಿ ಹೆಚ್ಚು ಫಸಲು ಬರ್ತದೋ ಅಥವಾ ಒಂದೇ ಲೆವೆಲ್ ನಲ್ಲಿ ಇದ್ರೆ ಹೆಚ್ಚು ಫಸಲು ಬರ್ತದೆ? ಒಂದೇ ಲೆವೆಲ್ ಇದ್ರೆ ಒಳ್ಳೆಯದು, 2 ನಿರ್ವಹಣೆ ಸುಲಭ. ಆದರೆ ಹಳೆ ತೋಟ ಆದಾಗ ನಾವು ಒಂದು ಮರ ಹೋದ್ರೆ ಅಲ್ಲಿ ಇನ್ನೊಂದು ಗಿಡ ನೆಡ್ತೇವೆ, ಆವಾಗ ಅದು 3-4 ಹಂತದ ತೋಟ ಆಗ್ಬಿಡ್ತದೆ, ಆಟೋಮೆಟಿಕ್ ಆಗ್ಬಿಡ್ತದೆ. ಆಮೇಲೆ ಈಗ ಮಣ್ಣು ಪರೀಕ್ಷೆ ಮಾಡುವುದಾಗ್ಬೋದು ಅಥವಾ ಮಣ್ಣಿಗೆ ಸುಣ್ಣ ಕೊಡುವುದಾಗ್ಬೋದು, ಏನಾದ್ರು ಮಾಡ್ತೀರಾ? ನಾವು ಮಣ್ಣಿಗೆ ಸುಣ್ಣ ಕೊಡ್ತೇವೆ, 3 ವರ್ಷಕ್ಕೆ ಒಂದ್ಸಲ ಕೊಡ್ತೇವೆ. ಕೃಷಿ ಸುಣ್ಣ ಎಷ್ಟು ಕೊಡ್ತೀರಿ? ನಾವು ಅದು ಇಡೀ ತೋಟಕ್ಕೆ ಸ್ಪ್ರೆಡ್ ಮಾಡಿಬಿಡ್ತೇವೆ, ಒಂದು 300 ಕೆಜಿ ಒಂದು ಎಕರೆಗೆ 3 ಕ್ವಿಂಟಲ್ ಸುಣ್ಣ ಹಾಕಿ ನಂತರ ಗೊಬ್ಬರ ಹಾಕ್ತೇವೆ. ಆಮೇಲೆ ಈಗ ಈ ಸೋಗೆ ಮಡಲು ಇಂಥದ್ದೆಲ್ಲ ಏನು ಮಾಡ್ತೀರಿ? ಸೋಗೆ ಮಡಲೆಲ್ಲ ಅದ್ರ ಆ ಮರದ ಬುಡಕ್ಕೆ ಅದರ ಬುಡಕ್ಕೆ ಹಾಕೋದು, ಮಡಲೆಲ್ಲ ಅದೇ ತೆಂಗಿನ ಮರದ ಬುಡಕ್ಕೆ ಹಾಕೋದು, ಮಂಗ ತಿಂದ ಕಾಯಿ ಎಲ್ಲ ಅದಕ್ಕೆ ಹಾಕೋದು, ಅದು ಕುಳಿತಿರ್ತದೆ ಮರದ ಬುಡದಲ್ಲಿ. ಈಗ ಮಳೆಗಾಲದಲ್ಲಿ ಎಲ್ಲ ಹುಲ್ಲು ಕತ್ತರಿಸಬೇಕಾದ ಅಗತ್ಯ ಬರ್ತದ ಅಥವಾ ಬೇಸಿಗೆಯಲ್ಲಿ ಕತ್ತರಿಸ? ಇಲ್ಲ, ನಮ್ದು ಹಳೆ ತೋಟದೆಲ್ಲ ಕಳೆ ಕಡಿಮೆ, ಒಂದೇ ಹಂತದ ಮರ ಇದ್ರೆ ಕಳೆ ಜಾಸ್ತಿ ಬರ್ತದೆ, 2-3 ಹಂತದ ಮರ ಇದ್ರೆ ನೆರಳು ಜಾಸ್ತಿ ತೋಟದಲ್ಲಿ, ಅವಾಗ ಕಳೆ ಸ್ವಲ್ಪ ಕಡಿಮೆ ಆಗ್ತದೆ. ಮಿಶ್ರ ಬೆಳೆಯಾಗಿ ಒಳ್ಳೆ ಮೆಣಸು ಏನಾದ್ರೂ ಹಾಕೊಂಡಿದ್ರು ಅಥವಾ ವೀಳ್ಯದಲ್ಲಿ ಹಾಕೊಂಡಿದ್ದೀರಾ? ವೀಳ್ಯದಲ್ಲೇ ಉಂಟು, ನಮ್ಮ ಫುಲ್ ವೀಳ್ಯದಲ್ಲೇ ಉಂಟು, ಕಾಳು ಮೆಣಸು ಉಂಟು ಸೈಡಿಗೆಲ್ಲ ಉಂಟು. ನಂತರ ಸುವರ್ಣ ಗಡ್ಡೆ ಇತ್ತು, ಫುಲ್ ಇತ್ತು, ಅದೆಲ್ಲ ಹೊಂದಿ ಬಂತು. ಈಗ ಎಲೆ ಬಳ್ಳಿ ಒಂದು ಉಂಟು, ವೀಳ್ಯದೆಲೆ ಒಂದು ಉಂಟು. ಈಗ ವೀಳ್ಯದೆಲೆಯ ಕೃಷಿಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ, ಅದರ ಒಂದು ಕೃಷಿ ಪ್ರತ್ಯೇಕವಾದಂತಹ ಒಂದು ಗಮನ ಕೊಡಬೇಕಾಗ್ತದೆ ಅಥವಾ ಅಡಿಕೆ ತೋಟದಲ್ಲಿ ಅದರ ಪಾಡಿಗೆ ಬರ್ತದ ಹೇಗೆ? ಇಲ್ಲ, ಅಡಿಕೆ ತೋಟದಲ್ಲಿ ನಾವು ಗೊಬ್ಬರ ಅಡಿಕೆ ಹಾಕುವಾಗ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತವೆ, ವರ್ಷದಲ್ಲಿ 2 ಸಲ ಅದಕ್ಕೆ ಗೊಬ್ಬರ ಕೊಡ್ತೇವೆ ವೀಳ್ಯದೆಲೆ, ಒಂದು ಕೊಯ್ಲಾದ ಕೂಡಲೇ ಒಂದು ಸ್ವಲ್ಪ ಗೊಬ್ಬರ ಇಡುವುದು, ಹಾಗೆ ಮಾಡಿದ್ರೆ ಒಳ್ಳೆ ಎಲೆ ಬರ್ತದೆ, ಒಳ್ಳೆ ಕ್ವಾಲಿಟಿ ಎಲೆ ಬರ್ತದೆ. ವಾರಕ್ಕೊಂದ್ಸರಿ ಕೊಯ್ಲಿ ಸಿಗ್ತದ ಹೇಗೆ? ಇಲ್ಲ, ತಿಂಗಳ, 1.5 ತಿಂಗಳ. ಚಳಿಗಾಲದ ಸ್ವಲ್ಪ ಟೈಮ್ 2 ತಿಂಗಳ ಬೇಕಾಗ್ತದೆ, ಬೇಸಿಗೆಯಲ್ಲಿ 1 ತಿಂಗಳ 1.5 ತಿಂಗಳ ಒಂದು ಕೊಯ್ಲಿ ಬರ್ತದೆ. 50-100 ಮರ ಕೊಯ್ಯೋದಿದ್ರೆ ಪ್ರತಿ ದಿವಸ ಕೊಯ್ಬಹುದು? ಒಂದು 500 ಬಳ್ಳಿ ಇದ್ರೆ ನೀವು ಪ್ರತಿದಿನ ಕೊಯ್ಬಹುದು, ಒಂದು 10-20 10-20 ಕೊಯ್ಬಹುದು. ಮನೆಯವರೇ ಕೊಯ್ಬಹುದು? ಕೊಯ್ಬಹುದು, ನಮ್ಮ ಅಣ್ಣೆಲ್ಲ ಕೊಯ್ತಾರೆ. ಹೌದು. ಒಳ್ಳೆಯದು. ರಾಮಚಂದ್ರ ನಾರಾಯಣ ಹೆಗಡೆ ಇವರೇ, ವಿದ್ಯುತ್ ಚಾಲಿತ ಮೋಟರ್ಗಳನ್ನ ಒಂದು ನಿರ್ವಹಣೆ ಮಾಡುವಂತಹದ್ದು ಹೇಗೆ, ಹಾಗೂ ಜೊತೆಗೆ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ನಿಮ್ಮ ಅನುಭವ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ರೈತ ಬಾಂಧವರೇ, ಇದುವರೆಗೂ ನೀರಾವರಿ ಪಂಪ್ಸೆಟ್ ರಿಪೇರಿ ಜೊತೆಗೆ ಅವರ ಕೃಷಿ ಅನುಭವವನ್ನು ಹಂಚಿಕೊಂಡವರು ಹೊನ್ನಾವರ ತಾಲೂಕು ಬಳಕೂರು ಗ್ರಾಮದ ಕೊಡ್ಲೆಮನೆಯ ರಾಮಚಂದ್ರ ನಾರಾಯಣ ಹೆಗಡೆ. ಸಂದರ್ಶಕರು ಟಿಎಸ್ ಪ್ರಸಾದ್. इधर इधर इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा

ಗುರು ಬಸವನಗೌಡ ಎನ್ ಪಾಟೀಲ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಹೆಂಗ ಬಳಕಿ ಮಾಡಬೇಕನ್ನ ಹಿಂಗಾದ ಮೇಲಿನ್ ಹೆಂಗ ಬಳಕಿ ಮಾಡಬೇಕನ್ನ ಹಿಂಗಾದ ಮೇಲಿನ್ ಹರಿದು ನ್ಯೂತ ಮೇಲೆ ಹಂಗ ಬಳಕಿ ಮಾಡಬೇಕು ಹಂಗು ಹರಿದು ನ್ಯೂತ ಮೇಲೆ ಬಂಗಿ ತಂಬಕ ಚೇದು ಬಂತ ಮರುಳ ಮಂಗ್ಯ ಗಂಗಿದ ಮೇಲೆ ಹಂಗ ಬಳಕಿಯ ಮಾಡಬೇಕು ತಂದಿ ತಾಯಿ ಯಾರನ್ನ ದುಡಿ ದುಡಿದು ಸತ್ತರೆ ಮಡದಿ ಮಕ್ಕಳ ಪರಿವೇ ಎಲ್ಲನ್ನ ಮಡದಿ ಮಕ್ಕಳ ಪರಿವೇ ಎಲ್ಲ ಒಡಿದ ಏಳುವ ಮಾತಿದಲ್ಲ ಮಡದಿ ಮಕ್ಕಳ ಪರಿವೇ ಎಲ್ಲ ಒಡಿದ ಏಳುವ ಮಾತಿದಲ್ಲ ಬಿಡದೇಶರೇ ಚುಂದಿ ತೌಂದು ಬಿಡದೇಶರೇ ಚುಂದಿ ತೌಂದು ಚಿಡದ ಬಿಡುವಂಗ ಕುಡಿದ ಬಳಿ ಕೇಳಿ ಕಂಡ ಹೆಚ್ಚಿಕೆ ನಾಚಿಕಿಲ್ಲ ಕಂಡ ಹೆಚ್ಚಿಕೆ ನಾಚಿಕಿಲ್ಲ ಲಂಡ ಬಂಡರು ಕೂಡಿಕೊಂಡ ಕಂಡ ಹೆಚ್ಚಿಕೆ ನಾಚಿಕಿಲ್ಲ ಲಂಡ ಬಂಡರು ಕೂಡಿಕೊಂಡು ಗಂಡ ನಿಲ್ಲದ ಮಣಿಯವಳಂತೆ ಗಂಡ ನಿಲ್ಲದ ಮಣಿಯವಳಂತೆ ರಂಡೆ ಗೋಳು ದೇಶದೊಳು ಬಲು ಹೇಚಿ ಕಣ್ಣ ಸೋಚಿಯ ನೋಡಲು ಕಾಚ ಪಾಚಗಳಾಗತಾವ ಪಾಚ ಪಾಚಗಳಾಗತಾವು ಮೋಜು ಮೊದಲ ದಟ್ಟ ಕೇಳ್ವ ಪಾಚ ಪಾಚಗಳಾಗತಾವು ಮೋಜು ಮೊದಲ ದಟ್ಟ ಕೇಳ್ವ ವಾಸಿಸು ನಳದಿ ಜನಲ್ಲಿ ವಾಸಿಸು ನಳದಿ ಜನಲ್ಲಿ ಕಾಜಿಯಾಗಿ ಪಾಚಿ ಬೀಳಲಿ ಎನ್ನ ನೊಲವಿಂದೇ ಪಾಲಿಸೂ ಪಾರ್ವತೀಶ ಎನ್ನ ನೊಲವೆಂದ ಪಾಲಿಸು ಸನ್ನುತಾಗಮ ನಿಗಮ ನಿರ್ಜಿತ ಪಂಚಪಾಶ ಸನ್ನುತಾಗಮ ನಿಗಮ ನಿರ್ಜಿತ ಪಂಚಪಾಶ ಎನ್ನ ನಲಗಿಂದ